ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜಾಲಿಕಟ್ಟಿ ಗ್ರಾಮದ ಶಾಂತವ್ ಮಾದರ್ ಹಾಗೂ ತಂಡದವರು. ತದನಂತರ ಭಜನ ಪದವನ್ನು ಕೇಳಿದ್ರಿ. ಕೇಳಿ ಶ್ರೀಕೃಷ್ಣ ಪಾರಿಜಾತ ಗೊಲ್ಲೆತ್ತಿ ಸನ್ನಿವೇಶ. ಮತ್ತೆ ಒದಗಿ ಕಡಿಯಲವ ನಾವು ಮುಂದೆ ಹೋಗುವ ನಮ್ ಕಾಲ ಕಸೂಲ ತೀರಾ ಅಷ್ಟವಾದ ಆಗಿಬಿಟ್ಟಿನಿ. ಏನಮ್ಮ ಈ ಮನೇಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರಮ್ಮ? ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದಿರ? ನಾವು ಇಲ್ಲಿ ಯಾರು ತಗೊಂತಿ ಕಾಣಿಸಂಗಿಲ್ಲ. ಇಲ್ಲಿ ಯಾರು ಕೊಡೋರು ಕಾಣಿಸೋಲ್ರು. ಈ ಓಣಿ ಹಾಳದ ಎಲ್ಲ ಹಾಗಾಗ್ಯದ. ಈ ಓಣಿ ಹಾಳದ ಎಲ್ಲ ಹಾಗಾಗ. ನೀ ಯಾರು? ನೀ ಯಾರು? ನೀ ಯಾರು? ಅಲ್ಲ ನಾ ಯಾರ, ನೀ ಯಾರ? ಹೌದ್ರಿ, ನಿಮಗಿಬ್ಬರಿಗೆ ಆಧಾರ ಐತೆ ಇಲ್ಲೋ? ಇವತ್ತಿಗೆ ನಮಗೆ ಆಧಾರ ತಪ್ಪಿ ಆರು ದಿವಸ ಆಯ್ತು. ನೀವು ಅಲ್ಲಿಂದ ಇಷ್ಟ ಸಾಂಗ್ಲೆ ಬಂದ್ರಲ್ಲ, ನೀವ್ ಎದಕ್ಕೆ ಬಂದ್ರಿ? ನೋಡ್ರಿ, ಇಲ್ಲಿ ಬ್ಯಾಡ ನಿಮ್ ಜಗಳ. ಮತ್ತೆಲ್ಲಿ ಈ ಊರಿಂದ ಕರ್ಕೊಂಡು ಹೋಗಿ. ಊರಿಂದ ಒಂದು ಸಾಲ ಇರ್ತದ, ಸಾಲಿಯಿಂದ ಹೋದ ಹೋಗಿ ನಿಮ್ನಿಬ್ಬರನ್ನು ಕೂರ್ಚಿ ಕೂರ್ಸಿ ಆಧಾರ್ ಖರ್ಚ್. ನನ್ನ ಆಧಾರ್ ತನಗ ನೆಲೆ ಇಲ್ಲ. ಮಂದಿನ ಆಧಾರ ಕಚ್ಚಾಕ ಬಂದ ಹೆಚ್ಚಾದ್ರೆ ಜಗತ್ತಿನೊಳಗ. ಹೌದಿಲ್ಲ, ಮೊದಲು ನಾನು ಕೇಳಿದಾಗದ. ಇಲ್ಲಮ್ಮ ನಾನು ಕೇಳಿದಾಗದ, ನೀನು ಯಾರು ಅಂತ ಹೇಳಿ? ಅಮ್ಮ, ನಾವು ಮೊದಲು ದೊಡ್ಡ ಹೆಸರಿನವರು ಇದ್ವು. ಅವಾಗ ನನಗೆ ದೂತಕ ಸ್ತ್ರೀಯರು ಅವಾಗಂತಿದ್ರು ಅಂತ ಇದ್ರು. ಏನ ಬರ್ಬರ್ತ ಕಾಲಮಾನ ಪರಿಸ್ಥಿತಿ ಕೆಟ್ಟು ಕೆಟ್ಟು ನಮ್ದು ಎಲ್ಲ ಸ್ಥಿತಿ ಹದಿಗೆಟ್ಟು. ಎಲ್ಲರೂ ನನಗೆ ದೂತೆ ದೂತೆ ದೂತ್ ಕಾಸ್ತ್ರಿ ಅಂತಾರ. ಕರೆ ವಾಯ್ ಸ್ವಚ್ಛಿದ್ರ ದೂತೆ, ನಾಲಿಗೆ ಅಬ್ರತ್ತ ಬರೇ ದೂತೆ ಅಂತಾರ. ಹೋಗ್ಲಿ ಬಿಡಮ್ಮ, ಒಟ್ಟೆ ನನಗ ದೂತೆ ದೂತೆ ಅಂತಾರಿಲ್ಲ. ಇನ್ಮೇಲೆ ನನಗೆ ದೂತೆ ದೂತೆ ಅಂತಾರ. ಕರೆ ಏನ ಬರೇ ಹಾಯ್ ಹಾಯ್ ಅಂತ ಹಿಂಗೋ? ಆದ್ರೆ ನೀನು ಯಾರು? ನಾನು ಯಾರು ಅನ್ನೋದು ಗುರ್ತಾಗ್ಲಿಲ್ಲ. ಗುರ್ತಿದ್ರೆ ನಾ ಯಾಕೆ ನಿನ್ ಕೇಳ್ತಿದ್ನಿ ಇವತ್ತ? ಹೌದಮ್ಮ, ಏನಿಗೆ ರಾಧಾ ಮತ್ತು ರಾಧಾ ಅಂತ ಇದ್ದಾರಮ್ಮ. ರಾಧಾ ಏನಂತಾರು? ರಾಜಕೀಯ ಶೋಧ ಮಾಡುವಂತ. ಶೋಧ ಶೋಧ ಶೋಧ ಮೇಲೆ ಬಣ್ಣದ ಗೋದ ಚೇಷ್ಟ ಮಾಡಬಾರ್ದಮ್ಮ. ನೀನು ನನ್ನ ಕೂಡ ಚೇಷ್ಟ ಮಾಡಲಿಲ್ಲ. ನಿನ್ನ ಕೂಡ ಚೇಷ್ಟ ಮಾಡಲಿ? ಚೇಷ್ಟ ಮಾಡಬಾರ್ದು. ನಿನಗೆ ಸಂಬಂಧ ಇಲ್ಲ, ಒಯ್ಯಾಟನು ಇಲ್ಲ, ಒಯ್ಯಾಟನು ಇಲ್ಲ, ಸೀರಿಯಸ್ ಎರಗಲ್ಲ. ಏನ್ ಮಾತಾಡ್ತೀನಿ? ಮತ್ತೇನಂತ ಇದಲ್ಲ, ಮತ್ತೇನಂತಾರೆ? ನನ್ನ ಕರೇನ ಏನಂತ ಇದ್ದಾರ? ಹೇಳ್ಬಿಟ್ರೆ ಸಾಕ. ಏನಿಗೆ ಗೌಳಿಗಿತ್ತಿ ಗೌಳಿಗಿತ್ತಿ ಅಂತಾರ? ಏ ಯಾವಾಕ ಗೀತಿ ಅಂತಲ್ಲ. ಹಾಗಲ್ಲ, ಗೌಳಿಗಿತ್ತಿ ಅಂತ ಇದ್ದಾರೆ. ಯಾಕ್ರಿ ಗಿತ್ತಾರೊಳಗೆ ಏನಾರು ಮಾಡ್ತೀರಿ? ಗಿತ್ತಾರೊಳಗೆ ಮಾಸ್ತರ್ ನಾವ್ರಿ. ಇರ್ಲಿಪ್ಪ, ಜಗತ್ತಿನಲ್ಲಿ ಎಷ್ಟು ನಮೂನಿ ಗಿತ್ತಾರಿದ್ದಾರು? ಬಹಳ ನಮೂನಿ ಇದ್ದಾರೆ. ಬಹಳ ನಮೂನಿ ಬೇಕಾಗಿಲ್ಲ? ಬೇಕಾಗಿಲ್ಲ. ಮೂರ್ನಾಲ್ಕು ನಮೂನಿ ಹೇಳ್ಬಿಡ. ಹೀಗಂದ್ರಿ? ಹೌದ್ರಿ. ಮೊದಲಿಗೆ ಬಂದ ಮೊದಲಿಗಿತ್ತಿ, ಮೊದಲಿಗೆ ಬಂದಾಕಿ ಮೊದಲಿಗಿತ್ತಿ, ಹೊಸದಾಗ ಬಂದಾಕಿ ಹೊಸಮಾಲಿಗಿತ್ತಿ, ಚಾಲು ಆಗಲಿ ಕಳಸಿಗಿತ್ತಿ, ಕಳಸಿಗಿತ್ತಿ ಕುಂಟಲಿಗಿತ್ತಿ. ಮತ್ತ ನೀವಿಬ್ರು ಕೂಡ ಏನೀಗ ನನ್ನ ಕಳಿಸಿ ಕೇಳ್ತಿಲ್ಲ? ಇದು ತುಟ್ಟಿದ ಬಾಳದ. ಅದ್ಯಾವುದು? ಅದು ನಿಮ್ಮಂತ ಪಾತ್. ಚೇಷ್ಟ ಮಾಡಬೇಡ ಅಮ್ಮ. ಹೇಳಿ ಹೋದ್ರಲ್ಲ. ಏನಂದ್ರು? ಗಿತ್ತಿ ಬಗ್ಗೆ ಗಿತ್ತು, ನೀ ಎಂತ ಗಿತ್ತಿ? ಸೇತಿಯ ನಾವು ಅಂತವ್ರಲ್ರಿ. ಅಂತ ಕೆಲ ನಿನ್ ಮಗ ನೋಡಿದ್ರು ಗುರ್ತಾಗಿತ್ತು. ಹೌದಲ್ಲೋ? ನಾವು ಎಂತವ್ರು? ಎಂತವ್ರಮ್ಮ? ಹಾಲು ಮೊಸರು ಮಾರ್ತಕ್ಕಂತ ಊಚ ಕುಲದ ಗೌಳಿಗಿತ್ತಿದ್ದೀನಿ. ಏನು ಮಾತಾಡ್ತಿ? ಹೆಚ್ಚಿನ ಕುಲದ ಗೌಳಿಗಿತ್ತಿ ಯಾವ ಹೊತ್ತು ಎಲ್ಲ ರಾತ್ರಿ ಕೂಡಿಸಿ ಹಾಗಲಮ್ಮ. ನಾನು ತಂದಂತ ಸಾಹಿತ್ಯಗಳು ಏನೇನು? ಹಾಲು, ಮೊಸರು, ಬೆಣ್ಣಿ, ಮಜ್ಜಿಗೆ ಸಾಹಿತ್ಯ ತಂದಾ ಇದ್ದೀನಿ. ದೊಡ್ಡ ಸಾಹುಕಾರ್ತಿ, ನಮಸ್ಕಾರ. ಈ ಗೌಳಿಗಿತ್ ನಿಮ್ ಮುಂದೆ ಹೇಳ್ತೇನ್ರಿ. ಹಾ, ದೊಡ್ಡ ಸಾಹುಕಾರ್ತಿ, ದೊಡ್ಡ ದೌಳಕ್ರಿ. ಇಪ್ಪ ನಿನಗೆ ಹೆಂಗ್ ಗುರ್ತಾತು? ಯಪ್ಪ ಈಕೆ ಮನಿ ಮೂಲಿ ಮೂಲಿ ಹೋಗಿ ನೋಡಿ ಬಂದನ. ಯಾವಾಗ ಹೋಗಿದ್ದೀಪ? ಯಪ್ಪ ಅವಾಗ ಅವಾಗ ಹೋಗಿರ್ತೇನೆ ಅವ್ರ ಮನೆಗೆ. ಹಾ, ಮೂಲಿ ಮೂಲಿಗೆ ಏನ್ ಹೊಟ್ಟಾಳು? ಮೂಲಿ ಮೂಲಿಗೆ ಹೊಟ್ಟಾಳು ಅಲ್ಲ, ಗೊಂಜಾಲ ಲಂಡ. ಚೇಷ್ಟ ಮಾಡಬಾರ್ದು. ಹೆಚ್ಚಿನ ಕುಲದ ಗೌಳಿಗಿತ್ತು ಅಂತ ಹೇಳ್ತಿ? ಹೌದಮ್ಮ. ಹೌದ್ರಿ, ಆದ್ರೆ ಎಲ್ಲ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದೆ? ಏನು ಕಾಣೋಲ್ಲ ನನಗಿಲ್ಲಿ. ಅಲ್ಲಾಕ್ ನೋಡ್ತೀನಿ ನಾನು ತಲೆ ಮೇಲೆ. ಯಾರ ತಲೆ ಮೇಲೆ? ಯಾರ ತಲೆ ಮೇಲೆ? ಯಾಕ ನನ್ನ ತಲೆ ಮೇಲೆ ಅವ ಮಂದಿ ನೋಡು. ಹೌದಮ್ಮ, ಎರಡು ಪಾತ್ರೆ ತಂದದ್ ಕರೆಯದ ಹಾಗಲ್ಲ ದೋತೆ. ನಾಲಿಗೆ ತೆಲಗುಂಬ ನಂದು, ನಿಂದು ನೀವ್ ಮಾಡಿಸ್ಕೊಂಬ. ಹೆಮ್ಮೆ ಅಂದ್ರೆ ಏನು? ನಾಲ್ಕಾರು ಮಂದಿ ಊಟ ಮಾಡ್ತಾರೆ ನೋಡಮ್ಮ. ನಿಮಗೆ ತಿದ್ದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಇದರಲ್ಲಿ ಬೇರೆ ಅರ್ಥ ಏನದ? ಹೆಮ್ಮೆ ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತರು ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿನ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು. ಸೊಕ್ಕಿನಿಂದ ಬಂದಿರಿ ನೀ ಅಪಾನ ಮಾಡಿಸ್ಕೊಡ್ತಿದ್ದೆ. ಇಲ್ಲ ಇಲ್ಲ, ಬಹಳ ಭಕ್ತಿಯಿಂದ ಬಂದಿ ಊರ್ ಜನರ ಮೇಲೆ ಪ್ರೀತಿ ವಿಶ್ವಾಸ. ನಮಗೆ ಇಟ್ಕೊಂಡು ಹಾಲು ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಿ. ನೀನು ತಮಗೆ ತಲೆಗೆಳಿಸೋ ಆಮೇಲೆ ನನಗೆ ಕೇಳ. ನಾನೆಲ್ಲ ಇರ್ತೀನಿ ಕರೆ, ಸ್ವಲ್ಪ ಮದ್ದತ್ ಆವೇನು? ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ ನಾಗ ಐತೆ. ಹಾಗಲ್ಲ, ಸ್ವಲ್ಪ ಆಸರ ಹೋಗಿ. ನೀನು ಯಾರಿಗೆ? ನನಗೆ. ಈಗ ಏನು ಮಾಡ್ಲಿ? ಏನು ಮಾಡ್ತೇ? ಏನು ಮಾಡೋದು? ಆಸರ ಹೋಗಿ. ನೀನು ನನಗೆ ಈಗ ಏನು ಮಾಡ್ತೇ? ಸ್ವಲ್ಪ ಬಾಂಡಿ ಕಂಟ ಇರೋದು. ಯಾಕೆ ಕಂಟದ ಸಾಬರಿಗೆ ಬರ್ತೀನಿ? ಏನಾತೀಗ ಮಾಡಿಬಿಡ. ಏನಂತ? ಬೇಕಾದಲ್ಲಿ ತಿರುಗಾಡುವ. ಹೆಂಗ ಸೀದಾ ಹೋಗಿರ್ತಿ? ಮನೆಗೆ ಮೆಟ್ಟಿಗತ್ತಿದ್ರಿ ನೀನು ಬಾಳೆ ಹೋಗ್ರಿ. ಹಾ, ನಿನಗಂತ ಇದ್ದಾರೆ. ಒಂದು ಕಂಟ ಹತ್ಕೊಂಡು ಕೊಳ್ಳೆ ಕರ್ಕೊಂಡು ಬಂದಿ. ಮುಂದೆ ಕರೆನೆ ಹೇಳ್ತಾರೆ. ಕರೆನೆ ಹೇಳದ್ರೆ ಸೊಂಟನ ಮುರ್ದೇನಂದ ದೇಶ ಮಾಡೋರು ಅಂದಾಗಿ ಬನ್ನಿ. ಹಾಗಾಗ ಬರ್ಲಿ ದೊಡ್ಡ ಕೊಡದಾಗರ ಕುಂದ್ರೆ ಅಣ್ಣಿಗೆ ಸಕ್ ನಿಗಟ್ರಕ್ಕೆ ಎಲ್ಲಿ ಪಾರಡಿ ಕಮರ್ ಕೈದ ಹೊಲಸೆ ಒಟ್ಟ ಬಾಂಡಿ ಹಿಡಿದ್ರು. ಇಷ್ಟು ಮೊದಲೇ ಹೇಳ್ತೇನ್ರಿ, ಇಷ್ಟೆಲ್ಲ ಹಣಗಳು ಯಾಕಿರ್ತ? ಎಲ್ಲಿ ಹಿಡಿದಲ್ಲ ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ. ಆಗ್ಲಿ ಆಗ್ಲಿ, ಹಿಡಿದಲ್ಲ ನಿಂದು ನಾನು ಮುಟ್ಟ ಕೊಡೋಲ್ಲ. ಏನಿಲ್ಲ ಗಟ್ಟಿರಿ. ನಾನು ಬಾಂಡಿ ಬಡೋದ ಇಲ್ಲ. ಏ ಮಾತಾಡ್ತ ನೀನು? ಸಿಟ್ಟಿ ಬರುವಂತೆ ಮಾತಾಡ್ತಾರೆ. ಸಸ್ಯ ಮರಣಂ ಧ್ರುವಂ ಅಂದ್ರೆ ಸ್ಥಿರವಾಗಿರುವಂತಹ ತಳ ಯಾರು ತಂದಿಲ್ಲ? ಯಾರ್ಯಾರು ತಂದೆ ಇಲ್ಲ? ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಹೊರದೋಗ ಮನೆಯಿಂದ ಕಣ್ಣಿ ಕಾಣಿಸ್ತಾವಲ್ಲ ಇವೆಲ್ಲ. ಮತ್ತೆ ನಿಂದು ಮೊದಲ ಬಾಯಿ ಬಿಟ್ಟದ ಎಲ್ಲಮ್ಮ? ಏನಾದ್ರು ಮಂದಿ ತಳ ಮರ ಕೆಳಕ್ ಬಂದಿವೋ? ಹಾಲು ಮಸ್ತು ವ್ಯಾಪಾರ ಮಾಡ್ಕೊಂಡು ನಿಮ್ಮ ಊರಿಗೆ ಹೋಗಾಕ ಬಂದಿವ? ಏನಿದ ಚೆಸ್ಟ್ ಹಸ್ತು ಹಾಲು ಮಸ್ತು ವ್ಯಾಪಾರ ಮಾಡಿಸ್ಕೊಡ್ತಾ ಇದು? ಹೈನು ಬಂದು ಎಂತಾದ್ರು ಮತ್ತೆ ಯಾತರು ಯಾಕೆ ತಂದಿನಿ? ಯಾಕ ಕೊಡ್ತಾ ಇದ್ರಿ? ಹೇಳಿದಾವ್ರಿ. ಆಗ್ಲಿ ಆಗ್ಲಿ ಆಗ್ಲಿ. ಕೇಂದ್ರವೇನು ಇಂದು ಕಡಿದಾದ ನೀನವ, ಇಂದು ಕಡಿದಾದ ನೀನವ. ಮನೆಯರೆಲ್ಲ ಕೊಡ್ತೇನೆ ದೂತೆ ಕೆಂದ ಕೆಂದ ಹಾವು ಆಕಳು ಚೋಳ ಮಂದಾಗ ಬಿಟ್ಟು ಕೂಡಿಸಿ ಮನೆ ಕಳಿಸ್ಬಿಡಿ ಇವರು ಅಷ್ಟ ಹಾಗೆ ನಮ್ಮ ಆಕಳು ಯಾಕೆ ಅನ್ಬೇಕು ಏನಾರ ಯಾಕನಲ್ಲ ಆದ್ರೆ ಹಾಲಂತೂ ಇದ್ದಂಗ ಆಯ್ತು ಹೌದು ಹಾಲಂದ್ರೆ ಅದಕ್ಕ ಪದಾರ್ಥ ಆಯ್ತು ಮಾಯಿ ನದ್ರಾಗ ಗಟ್ಟಿನ ಪದಾರ್ಥ ಏನಾರ್ಥ ಗಟ್ಟಿ ಅಂದ್ರೆ ಏನಂದ್ರೆ ಕಣ್ಣಿಗೆ ನೋಡಕ್ ರಗಡ್ ನೀರ್ಸ್ ಕಾಣಿಸ್ತೀವಿ ಅಮ್ಮಿ ಬಿರ್ಸಿಗೆ ಬಿದ್ದಿಲ್ಲ ಏನಿಲ್ಲ ಬಿರ್ಸಂದ್ರೆ ನಾವು ಮೊಸರಿಗೆ ಬಿರ್ಸಂತೀವಿ ಇದಕ್ಕೆ ಬಿರ್ಸತ್ರಿ ನೀವು ಮೊಸರಾದ್ರೆ ಅದಮ್ಮ ಆದ್ರೆ ಚಲೋ ಅದ ಎಂತ ಆತ ಹಾಕಾದ್ರೆ ಹಾಕ್ ತಂದೆ ನೀವು ಕೇಳಮ್ಮ ಮನೆಯಲ್ಲಿ ಹೆಪ್ಪು ಮುರಿದ್ರೆ ಹುಳಿ ಆಗ್ತದ ತಿಳ್ಕೊಂಡು ಇಲ್ಲ ಹೆಪ್ಪು ಮುರಿದಂತ ಮೊಸರು ನೋಡಮ್ಮ ಯಾಕ ಹೌದಮ್ಮ ಅಲ್ಲ ಹೆಪ್ಪು ಮುರಿದ್ರೆ ಸಪ್ಪ ಆಗ್ತದನ ಏನ್ ಮಾಡ್ತಾರೆ ದಿನಕ್ಕೆ ಎರಡ್ ಮೂರ್ ಮೂರ್ ಮನಿ ಬಿದ್ದಾವ ಹೌದೇನೆ ಎಲ್ಲಿ ನೀವ್ ಹ್ಯಾಗ ಮುರ್ತಾರಿ ನೀವು ಹೆಪ್ಪ ಮುರಿಬೇಕಾದ್ರೆ ಮಂದಿ ಮನೆಗೆ ತಾಕೀತು ಮಾಡಿ ಬರ್ತೀವಿ ಏನಂತ ಮಕ್ಕಳು ಮರಿ ನಿಮ್ ಪಕ್ಕದಲ್ಲಿ ಇಟ್ಟುಕೊಡುತ್ತೇವೆ ಆಮೇಲೆ ಬಂದು ಬಾಗಿಲ ಹಾಕಿ ಹಾಕಿ ಅಗಲಿ ಜಡದ ಇಬ್ರು ಇದ್ರ ಹೋದ್ರೆ ನಿಂದ್ರು ಇಬ್ರು ಅಂದ್ರೆ ಯಾರು ಹೌದಾ ಇಬ್ರು ಅಂದ್ರೆ ತಿಳ್ಕೊಂಡ್ಬಿಡ ಆಗ್ಲಿ ಆಗ್ಲಿ ಆಗ್ಲಿ ನಿಂತು ಮಣಕಾಲ್ ಮಠ ತಗೋದು ತಗೊಂಡು ಬೇಸ್ ಮಾಡ್ತಿ ನಿನ್ನ ಪದ್ಧತಿ ಬಹಳ ಚಂದ ಅದ ಆಗ್ಲಿ ನನ್ನ ಪದ್ಧತಿ ಏನ್ ಮಾಡಕ್ಕೆ ಬೇಕಾಗಿಲ್ಲ ಇದ್ದಂಗಾಯ್ತು ಆಯ್ತು ಇನ್ನು ಮತ್ತೆ ಶ್ರೀಮಂತರು ಊಟ ಮಾಡೋ ಪದಾರ್ಥ ಅಂದ್ರೆ ಅಂದ್ರೆ ಬೇರೆ ಏನ್ ಮಾತಾಡ್ತೀವಿ ಕನ್ನಡ ಮಾತಾಡ್ ಚಂದ ತಂಗ ಬನ್ನಿ ಅದ ಅದ ಅದ ಚಲೋ ಅದ ಬನ್ನಿ ಹೌದು ಯಾರು ಊಟ ಮಾಡ್ತಾರೆ ಯಾರು ಊಟ ಮಾಡ್ತಾ ಇದ್ದಾರೆ ಹೌದು ಅವರಲ್ಲಿ ಸಾಕಷ್ಟು ಹಣ ಇರ್ತದೆ ಹೌದೌದು ತೆಗೆದುಕೊಳ್ತಾರೆ ಊಟ ಮಾಡ್ತಾರೆ ಹೌದಮ್ಮ ಸಭೆಯಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ ಇಲ್ಲ ಇಲ್ಲ ಇದ್ದಾರೆ ರೊಕ್ಕ ತುಸು ಆಗಿರ್ಬೇಕು ಹೋಗಿರ್ಬೇಕು ಏನೋ ಇಷ್ಟು ಸಣ್ಣಕ್ಕೆ ಸರ್ವಕ್ಕೆ ಇಲ್ಲ ಇಲ್ಲ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡ್ತಕ್ಕದಲ್ಲ ಅಲ್ಲ ಹ್ಮ್ ಮಜ್ಜಿಗೆ ಮಜ್ಜಿಗೆ ಅವ್ವ ಅವ್ವ ಅಪ್ಪ ಬಂದಿಪ್ಪ ಬಂದಿಪ್ಪ ತೆಗಿತಿಪ್ಪ ನೀನ್ ನೋಡಿದ್ದಿಲ್ಲ ಹಾ ಅವ್ವ ಅಂದಿದ್ರಿ ನಿಮ್ಮ ಅಪ್ಪನ ಕೆಲಸ ಇತ್ತಮ್ಮ ಹಾ ಏನಂದು ಹೌದ್ರಿ ಬೆಣ್ಣಪ್ಪ ಕಾಕಾ ಹೌದ್ರಿ ದೊಡಪ್ಪ ಶಭಾಷ್ ಬಂಟ ಮತ್ತ ಹಾಲ ಸಿಗವ್ವ ನನ್ನ ಕೈಯಾಗ ಸಿಗವ್ವ ಸಿಕ್ಕ ನೋಡಕ್ ಹತ್ತೇಳವ ಎಷ್ಟು ಜೋಡಿಗಿರಿ ಮಾಡಿರ ನೀವು ಹಂಗೆ ಮಾಡ್ಬೇಡ್ರಿ ಹೋಗ್ಲಿ ನನ್ನ ಹತ್ತರ ಎರಡ್ ನಮ್ಮನೆ ಮಜ್ಜಿಗವ ಕರಿಬಿಳು ಯಾರು ತಂದ ನೋಡು ನೀನ್ ಕುಡ್ದು ಆಗಲ್ಲ ತಾವ ಮಜ್ಗಿ ತಂದನ ಒಗ್ಗರನೆ ಕೊಟ್ಟಂತ ಮಜ್ಗಿನ ಅವ ಹ್ಮ್ ಬೇಕಾಗಿಲ್ಲ ಆಗ್ಯದ ತಗೋಲ ಹಂಗ ಕೊಡ್ತಾರ ರೊಕ್ಕ ಕೊಟ್ಟು ಮಾಲ ತಗೋ ಹಾ ಏನಿಲ್ಲ ಮತ್ ರೊಕ್ಕ ಬೇಕಲ್ರಿ ಅಂದ್ರೆ ಏನ್ ಮಾಡ್ತೀರಿ ಎದರ್ರಿ ನೀವ ಕೆದರ್ ಕಿಸೆ ಕಾಕೊಡೋರಿ ಏನ್ ಮಾತಾಡ್ತೀನಿ ಆದ್ರೆ ಹ್ಮ್ ಸಾಹಿತ್ಯಗಳ ಹೆಸರು ಏನೇನು ಹ್ಯಾಗ ತಂದಿನಿ ವ್ಯಾಪಾರ ಮಾಡಿಸ್ತಾರೆ ಸೊಂಗು ಸೊಂಟಿ ಹಕ್ಕಿದಂತ ಮಗಿಯುವ ಹಚ್ಚಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಇಂಗು ಮಜ್ಜಿಗೆಯಲ್ಲಿ ಏನು ಹಾಗಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಂದೆ ಅದರ ಸಾಹಿತ್ಯದ ಹೆಸರು ಇಂಗು ಯಾಲಕ್ಕಿ ಸುಂಟಿ ನೆನಸು ಯಾಲಕ್ಕಿ ಕುಂಟಿ ಏ ಕುಂಟಿ ಅಲ್ಲ ಮೆಣಸು ಓ ಮೆಣಸು ಜೀರಿಗೆ ಕಾಳು ಜೀರಿಗೆ ಕಟಗಿರೋಣ ಬಿತ್ತಿಗಡಿ ಎತ್ತಿಗಡಿ ತಬಲ ಬೆಟ್ಟಿಗೆ ಹೆಮ್ಮೆ ಮುಮ್ಮೆ ಹಾಕಿರ್ರೆಲ್ಲ ತಿಳಿಬೇಡಿ ನೀವನ್ನ ಇವೆಲ್ಲ ಯಾತಕ್ಕ ನಾವು ಮಜ್ಜಿಗೆ ಒಗ್ಗರಣೆ ಕೊಲ್ಲಿಕ್ಕೆ ನಮ್ಮ ಹಂಗ ಮಾಡುದಲ್ಲ ನೀ ಅದ್ ಕೊಡ್ತೀರಿ ಹೊಸ ಮನೆಗೆ ಒಟ್ಟಿದ ಮನೆಗೆ ಒಟ್ಟಿ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಬೇಸ್ ಮಾಡ್ತೀನಿ ನಿನ್ ಬುದ್ಧಿ ಮಾತು ಕುಂತಾವ್ ಕಳಿಸೋರಿ ಅದೆಲ್ಲ ನಂಗ ಅವರು ಚೇಷ್ಟ ಮಾಡಬಾರ್ದು ಹಾಲ್ ಮಿಸ್ರ ಅವ್ರು ಮಾಡಿಸ್ಕೊಡು ಬಂದ ಕುಲ ಹೇಳಿ ಏನಂತ ನೀನು ಬಂದ ಕುಲ ಹೇಳಿದ ಮಾತು ಇದು ನನಗೆ ಈಗ ಗುರ್ತಾಯ್ತು ಏನಾಯ್ತು ನಾನು ನಗರ ಬಂದಿನ ಕೇಳಿ ಏನಂತ ಅವ್ರು ಏನಂದ್ರು ಅವ್ರಿಗೆ ಸಂಶಯ ಬಂದದ ಏನ್ ಸಂಶಯ ಬಂದದ ಅವ್ರು ಏನ್ ಕೇಳ್ತಾರು ಅವ್ರು ಏನಂತ ಕೇಳಿದ್ರಿಲ್ಲ ಅವ್ರಿಗೆ ಚಂದು ನಮ್ಮ ಊರಿಗೆ ಬಂದಿಲ್ಲ ಬಂದೇ ಇಲ್ಲ ಬಂದಾಳ ಇದೊಮ್ಮೆ ಬಂದಾಗ ಮಾಡ್ಕೊಂಡು ಏನಾರು ಸಿಟಿ ಬರಬೇಡ ಹಿಂಗಾನ ಮತ್ತೆ ಮಾಡ್ಕೊಂಡು ಹೋಗ್ರಿ ಏನು ಬರ್ತಾಳ ನಿಂದ್ರಿಲ್ಲ ಇದೊಮ್ಮೆ ಬಂದು ಮಾಡ್ಕೊಂಡು ಹೋಗಾಳು ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ ಅಂದ್ರೆ ಅವಾಗ ಬಂದಿದ್ರೆ ಮಾಡ್ಕೊಂಡು ಏನಾರ ಹಿಂಗಂದ್ರಿ ಅಂತೇಳಿ ಅವ್ರಿಗೆ ಸೋಚೆ ಬಂದ್ರಿ ಅವ್ರ ನಿನ್ ಕೇಳ್ಯಾರಿ ಅವರು ಏ ಹಂಗ ಸಿಟಿ ಬರಬೇಡ ಏನ್ ಮಾತಾಡ್ತೀನಿ ಒಳಗೆ ತಿನ್ನಾಮ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ ಕರ್ಸಿದ್ರೆ ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾಳು ಹೌದು ಗುರ್ತಾ ಕೇಳಿ ಇಟ್ಕೊಂಡಿರುತ್ತೆ ನಾವು ನಾಕ್ ಮಂದಿ ನೀವು ಬಂದು ಮಾಡ್ತೀವಿ ಅವ್ರಂದಾರ ನಾ ಏನಂದಿಲ್ಲ ವ್ಯಾಪಾರ ಮಾಡಿಸ್ತೀವಿ ಬರೋದಲ್ಲ ನನ್ನ ಕೂನ ಗುರ್ತ ಹೇಳಿದಾವ್ರ ವ್ಯಾಪಾರ ಮಾಡಿಸ್ತೀವಿ ಕೇಳಮ್ಮ ಹೇಳ ಕಡಿಗೆ ಬಾರೆ ನಾನು ಬರುವ ದೂತೇ ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತು ನೋಡಮ್ಮ, ಇಲ್ಲಿ ಯಾರು ಕೂಣಿಲ್ಲ. ಏ ಹಾಗಲ್ಲ, ಒಬ್ರಿದ್ದಾರೆ. ಅವ್ರು ಯಾರು? ನೀನು ಹೇಗೆ ಮಾನವರು? ನಾನು ಹೇಗೆ ದೇವತೆಗಳ ಹೆಸರು ಹೇಳ್ತಾ ಇದ್ದೀನಿ. ಅವ್ರು ಯಾರು? ಆ ಕುಲಿಗುಡ ಬಲಿಬಿಂಬ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತಾನೆ. ನೋಡು ತಾಯಿ, ನಾನು ಹಾನಿ ಮಾಡ್ತಾರೆ ಏನಂದ್ರು ಮಾನವರು ಹಾನಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ ಇಲ್ಲ, ನೀವು ಏನ್ ಹೇಳ್ತೀವಿ? ಅವರು ಯಾರು? ಆ ಯಾವ ಒಡೆಯ ಕುಳುಗುಡ ಬಲವೀಮನ ಸಾಕ್ಷಿ ಮಾಡಿ ಹೇಳ್ತೀನಿ. ಬಳಕ ಅಂದಮೇಲೆ ಕರಿಗಿರಕ್ಕೆ ಹೊರಗಿನ ಗಿರಕ್ಕೆ ಬೇಡ. ಒಂದು ಕಾಯಂ ಗಿರಕ್ಕೆ ನಿಮ್ದು ಹಾಲು ಮೊಸರು, ಹಾಲು ಮೊಸರು ಅಂತ ಹಿಂಗ ಗಿಡಕ್ಕೆ ಸಿಕ್ಕಿ ಅವ್ರಿಗೆ ತಿರುಗ್ತದೆ. ಅದನ್ನ ಹಾಲು ಕರಿ, ಅದನ್ನ ಕರುತ್ತನೋ ಸಂಭಾಳಿಸಿ ವ್ಯಾಪಾರ ಮಾಡಿಸ್ಕೊಂಡ್ರೆ ಆಗಲಿ ಆಗ್ಲಿ. ಕರಿ ಏನು ಕಾಯಂ ಗಿರಕ್ಕೆ ಯಾಕ್ರಿ ಕರೆದವ್ರನ್ನ? ಅವ್ರಿ ಅಲ್ಲಿ ಹೌದು, ನೀವು ಕರೆದಿರಿ. ಹಿಂದಿ ನಮ್ ಅವ್ರ ಕರ್ದಂಗಾಗಿತ್ರಿ. ಹಾಕಿರ್ಬೇಕಪ್ಪ ಮೂಳ ಕೆಟ್ಟ ವಯಸ್ಸು ಐತಲ್ಲ ನಿಂದು. ಸರಿ ಅಪ್ಪ, ಕರ್ದವ್ರು ನಾವು. ಹೌದ್ರಿ, ಹಾಲು ಬಂದ್ರೆ ಹೇಳ್ತಿದ್ರಲ್ಲ. ಹೌದ್ರಿ, ಇವತ್ತು ಬಂದಾವ್? ಹಾ, ಈಗ ಹಾಲು ಬಂದಾವ್? ಬಂದಾವ್ ಅಲ್ಲ, ಹಾಲು ಬಂದದ ಕರೆನ ಬಂದದ ಕರೆನ ಅಲ್ಲ, ಕೂಸ ಎಷ್ಟ್ ತಿಂಗಳಾತು? ಮೂರ್ ತಿಂಗಳಾಗಿತ್ತು. ಯಾಕೋ ಹಾಲು ಜಿಬಿ ಜಿಬಿ ಅದಾವಲ್ಲೇ. ಹಾಗಲ್ಲೋ ಬಾವ, ನನ್ನ ಹಾಲು ಕುಡಿದೆ ಅಂದ್ರ ಮುಂಜಾನೆ ಒಳಕ ಪುಟದಿ ಅಂದ್ರೆ ಮ್ಯಾಲ ಹಾದನ ಹತ್ತಿರ ಶಟ್ಟದ. ಹಾಲು ಮೊಸರು ತಂದವರು ಒಬ್ಬರಿದ್ದ, ಪಾತ್ರೆಯಲ್ಲಿ ಇದ್ದಷ್ಟು ಹಾಲು ಮೊಸರು. ಇವನು ಕುಡಿದಿ ನಾಲ್ಕು ದಿವಸ ಬದುಕ್ತಿ, ಕುಡ್ದ ಮುಂಜಾನೆ ಒಳಕ ಪುಟ್ಟತಿ. ಏ ಅವತ್ತನ್ನ ಕುಡುನಲ್ರಿ. ಕೇಳ ಹೆಂಗಂದ್ರಿ? ಕೇಳ್ತಿ ಏನತ್ ಕೇಳಿ? ಅಲ್ಲಿ ಹಾದವ್ರು ಯಾರು ಉದ್ದಾರ ಆಗಿಲ್ಲ ಬ್ಯಾಡಪ್ಪ ಅಂತ ಹೇಳ್ತಾನೆ. ಹೋಗತ್ತಿನ ಅಂದ್ರ ನೀವ್ ಹೋಗಿ ಅವ್ರನ್ನ ಕೇಳು, ಅವ್ರನ್ನ ಸಾಕಾಗೊಂಡ್ ಕೊಡ್ತಾರೆ. ಕೇಳ್ಬಿಡ್ತೀರಲ್ಲಿ. ಇದ್ರಿ ಕೊಡವ್ರೀವೇನ್ರಿ? ಏನ್ ಮಾತಾಡ್ತೀನಿ? ಹಾಗಲ್ರಿ, ಹಾಲ ಏನ ತಂದ್ರ ನೀವ? ಇಲ್ಲಿ ಹಾಲು ಮೊಸರು ತಂದವ್ರ ನಾನು. ಅವ್ ನಿಮ್ಮವ? ಹೌದು ನಾನು. ಹೌದಿಲ್ರಿ, ಅವ್ ಯಾತ್ರ ಸಲುವಾಗಿ ತಂದಿರಿ? ವ್ಯಾಪಾರ ಮಾಡ್ಲಿಕ್ಕೆ. ವ್ಯಾಪಾರ ಎದಕ್ರಿ? ರೊಕ್ಕ ಸಲುವಾಗಿ. ರೊಕ್ಕ ಎದಕ್ರಿ? ರೊಕ್ಕ ಹೊಟ್ಟಿ ಬೇಕಾಗಿಲ್ಲ. ಅಲ್ಲಿ ನೀವು ಹೊಟ್ಟಿ ಏನು ಹಾಕಲಿಲ್ಲ ಗೊತ್ತಿಲ್ಲ. ನೋಡದನ್ನ ಅಂಬರು ಅನ್ನೋದಕ್ಕ ಬೇಸ್ ಮಾಡ್ತೀವಿ. ಹೆಂಗಂದ್ರಿ? ಗೌಳಗಿತ್ತಿ ಒಟ್ಟು ನಿಮ್ ದಾರ್ನಿ ಏನ್ ಮಾತಾಡ್ತಿ? ಏವ ಹಾಗಲ್ಲವ, ಸಿಟ್ಟಿಗೆ ಬರ್ಲಾರ. ಹಾಲು ಮೊಸರು ಎಂದು ಹಾಲು ಮೊಸರು ದಾರ್ನಿಗೆ ಬೇಕು. ನೋಡ್ದೋತೆ 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ. ಓಹೋ, 80 ರೂಪಾಯಿ ಒಂದ್ ಲೀಟರ್ ಹಾಲು? ಅಲ್ಲಿ ನಮ್ಮ ಕಡೆ ಹಾಗದವ. ನಮ್ಮ ಕಡೆ 100 ರೂಪಾಯಿ ಕೊಟ್ರು ಸಿಗೋಲ್ಲ. ಸಿಗೋಲ್ಲೇನ್ ನೀರ್ ಕುಡಿತಾವ್ ತಿಳಿಯೋಲ್ತು. ಹಿಂಡುವಾಗ ನೀರ್ ಹಾಕ್ತಾರ ಗುರ್ತಾಗಂತ ಗೊತ್ತಾಗಲ್ಲ. ಇರ್ಲಿ, ಹಾಲು ಎಷ್ಟಿದ್ರು ಇಲ್ಲೇ ಎಲ್ಲಿ ಇಲ್ಲಿ ಅಲ್ಲೇ ಅಲ್ಲೇ ಗಡಿ ಆಗಲಿ. ತೋರಿ ಹೌದಲ್ಲ, ಮೊಸರು ಯಾಕೆ ಕೊಡ್ತೀರಿ? ನೀವು ಅಲ್ಲ ತಗೊಳ್ಳೋರು ಅವ್ರ ವ್ಯಾಪಾರ. ಹೌದೌದು, ಗುತ್ತಿಗೆ ವ್ಯಾಪಾರ ಐತಿ. ಇರ್ಲಿ ಇರ್ಲಿ, 20 ರೂಪಾಯಿ ತಾಲಿ ಮೊಸರು ಕೊಡ್ತಾ ಇದ್ದೀನಿ ಅಲ್ವಾ? ಒಮ್ಮಿ ಲೀಟರ್ ಹತ್ತಿ, ಒಮ್ಮಿ ಮಾಪತ್ತಿ. ಒಟ್ಟು 20 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾನೆ. ಹಿಂಗಂದಿವ? ಮತ್ತ ಇನ್ನ ಬೆಣ್ಣಿ ಹೆಂಗ್ ಕೊಡ್ತೀರಿ? ಬೆಣ್ಣಿ 800 ರೂಪಾಯಿ ಒಂದ್ ಕೆಜಿ ಬೆಣ್ಣಿ ಕೊಡ್ತಾನೆ. ಎಷ್ಟಿದ್ರು ಇಲ್ಲೇ ಇರ್ಲಿ, ಬೆಣ್ಣೆ ಇಲ್ಲೇ ರಾಕೋಗ್ಲಿ. ಮಾಲು ಕೇಳ್ರಿ, ಏನ್ ಮಾತಾಡ್ತೀನಿ? ಸಿಟಿ ಬರ್ತಿತ್ತೆ ನೀನು? ಅದೇನಿಲ್ಲ. ಮಾಲ್ ತಂದವ್ರು ಯಾರು? ನಾನು. ಮತ್ತ ಮಾಲ್ ಯಾರ್ದು? ಮಾಲ್ ನಂದ. ಮತ್ ಮಾಲ್ ಚಲೋ ಐತೆ ಅಂದ್ರೆ ನಿನಗ ಅಲ್ಲ, ನೀ ತಂದಂತ ಹೇಳಾಕತ್ತಾರ ಅವ್ರು. ಹೀಗಂದ್ರಿ, ಇಷ್ಟೆಲ್ಲ ತಗೊಂಡ್ರಿ ತಗೊಂಡ್ರಿ, ಇನ್ನ ಮಜ್ಜಿಗೆ ಹಾಕೊಡ್ತೀವ? ಮಜ್ಜಿಗೆ ನೋಡಿ ಯಜಮಾನ್ ಕೊಡ್ತಾನ ತಗೊಂಡ್ ಹೋಗ್ಬಿಡ್ರಿ. ಏನಂತಿ ನೀನು? ಅಲ್ಲ, ನಿನಗ ಮನ್ಯಾಗ ಅತ್ತಿ ಮಾವ ಹೇಳೋರು ಕೇಳೋರು ಅದಾರಿ ನೋಡಮ್ಮ. ನನಗೂ ಅತ್ತಿ ಮಾವ ಎಲ್ಲಾರು ಇದ್ದಾರೆ. ಅಲ್ಲ, ನನಗೂ ಅದಾರು. ಅಕ್ಕಿನ ಕೇಳ್ತಿ? ಅಕ್ಕಿಗೊಬ್ಬಕ್ಕೆ ಅತ್ತಿ 23 ಮಂದಿ ಮಾವುಗಳು. ಏನ್ ಮಾತಾಡ್ತೀನಿ? ಒಬ್ಬಕ್ಕೆ ಅತ್ತಿಗೆ 20 ಮಂದಿ ಮಾವುಗಳು? ಬೇಕಾಗಿಲ್ಲ. ಇಲ್ಲಿ ನಮ್ಮೂರಲ್ಲಿ ನಿನ್ನ ವ್ಯಾಪಾರ ಆಗುದಿಲ್ಲ. ಇಲ್ಲಿ ಅಪಾರ ಪರಕಿದ್ದಂಗೆ ಕಾಣಿಸ್ತದೆ. ಇಲ್ಲಿ ನಿನ್ನ ವ್ಯಾಪಾರ ನಮ್ಮೂರಲ್ಲಿ ಆಗುದಿಲ್ಲ. ಆಗ್ಬೇಕಾದ್ರೆ ನೀನು ಹೋಗ್ಬೇಕಾದ್ರೆ ನಂದಿಗೋಪುರ ಕೊಯ್ಬಿಡ್ತಾಯಿ. ನಾ ಹೋಗ್ಬೇಕಾದ್ರೆ ಹೋಗ್ರಿ, ಅಲ್ಲಿ ಬ್ರಾಹ್ಮಣ ಅವರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬೇಕಾದ್ರೆ ಪದ್ಧತಿ ಭರ್ಜರಿ ಭರ್ಜರಿ ಪಿತ್ತಾಮರ ಒಟ್ಟು ಮಜ್ಜಿ ಕುಪ್ಪಸನ್ ತಟ್ಟಿಕೊಂಡು ಮತ್ತೊಂದು ರಾಗಿನ ಹಾಕಿಕೊಂಡು ಆ ಭಗವಂತನ ಧ್ಯಾನ ಮಾಡ್ತಾ ಹೋಗ್ಬಿಡೋಣ. ಹೋಗೋಣ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ನೀರೋಳಯುತ್ತವಾಗಿ ಸಾರಾಪಟ್ಟವನಿಗೆ ಭೂಮಿಯ ಭಯವಾಗಿ ಸರಳ ಹರಿದವನಿಗೆ ಭಕ್ತನ ನೆಪ್ಪವಾಗಿ ತೇಗಿಯ ಹಿಡಿದವಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲನಿಗೆ ಜಯ ಮಂಗಲ. ಬೋಲಾ ಕುಂಡಲೀ ತುಕಾರಾಮ್ ಮಹಾರಾಜ್ ಕೂ ಜಯ, ಸಾಧು ಸಂತ ಮಹಾರಾಜ್ ಕೂ ಜಯ, ನಮನ ಗೋವಿಂದ ಗೋ. ಆತ್ಮೀಯ ಕೇಳುಗರೆ, ಇದುವರೆಗೆ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಗೊಲ್ಲತಿ ಸನ್ನಿವೇಶ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜಾಲಿಕಟ್ಟಿ ಗ್ರಾಮದ ಶಾಂತವ್ವ ಮಾದರ್ ಹಾಗೂ ತಂಡದವರು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ ಭಜನಾ ಪದಗಳನ್ನು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವಿಠಲ್ ಬಲವಂತರಾಯ್ ಶಿಂದೆ ಹಾಗೂ ತಂಡದವರಿಂದ. ದಾಸನಾಗಬೇಕು ಸದಾ ಶಿವನ, ದಾಸನಾಗಬೇಕು ಸದಾ ಶಿವನ, ದಾಸನಾಗಬೇಕು ಕ್ಲೇಶ ಪಂಚ ಕವಲಿ, ದಾಸನಾಗಬೇಕು ಕ್ಲೇಶ ಪಂಚ ಕವಲಿ, ಆಸೆ ಅಲಿದು ಮನ ಆಸೆ ಅಲಿದು ಮನ ಸೂತಾದೆ ಸರ್ವದಾ, ದಾಸನಾಗಬೇಕು ಸದಾ ಶಿವನ, ದಾಸನಾಗಬೇಕು ಕರ್ಮಚ ತೊಳೆದು ಮಹೇಶನ ಮಹಿಮೆಗಳ ತಿಳಿದು, ಇನಿತು ಈ ಜಗವೆಲ್ಲ ಈಶ್ವರ ಮಾಯವೆಂದು, ಇನಿತು ಈ ಜಗವೆಲ್ಲ ಈಶ್ವರ ಮಾಯವೆಂದು, ಘನವಾದ ಮೋಹದ ಘನವಾದ ಮೋಹದ ಗಡಿಯನ್ನು ದಾಟುತ್ತಾ, ಘನವಾದ ಮೋಹದ ಗಡಿಯನ್ನು ದಾಟುತ್ತಾ, ದಾಸನಾಗಬೇಕು ಸದಾ ಶಿವನ, ದಾಸನಾಗಬೇಕು ಸದಾ ಶಿವನ, ಮಹಿಮೆಗಳ ತಾನುತ, ಗಣವಾದ ಇಂದ್ರ ಜಾಲದ ಮಾಯೆಯನುತ, ಘನವಾದ ಇಂದ್ರ ಜಾಲದ ಮಾಯೆಯನುತ, ಬಿನುಗು ಸಂಸಾರದ ಬಿನುಗು ಸಂಸಾರ ಚಕ್ರ ದಿ ಮೇರೆವಾ ಆರು ಚಕ್ರ ದಿ